ಮಡಿಕೆಯು ಮಣ್ಣನ್ನು ಹೊರತುಪಡಿಸಿ ಅನ್ಯವಲ್ಲವೋ? ಹೀಗೆ ಆಭರಣವು ಚಿನ್ನವನ್ನು ಹೊರತುಪಡಿಸಿ ಅನ್ಯವಲ್ಲವೋ? ಹಾಗೆ ಸೃಷ್ಟಿಯು ಈಶ್ವರನನ್ನು ಹೊರತುಪಡಿಸಿ ಅನ್ಯ ವಸ್ತು ಅಲ್ಲ. ಇದು ಮೂಲಭೂತವಾದ ಸಿದ್ಧಾಂತ, ವೇದಾಂತ ಸಿದ್ಧಾಂತ. ಇತರ ಎಲ್ಲ ಸಿದ್ಧಾಂತಗಳಿಗಿಂತ ಬೇರೆ ಎನ್ನುವುದನ್ನು ನಾವು ಕಾಣಬಹುದು. ಎಲ್ಲಿಯೋ ಈಶ್ವರ ಇದ್ದುಕೊಂಡು ಈ ಜಗತ್ತನ್ನು ಮಾಡಿದ ಅನ್ನುವುದಕ್ಕೂ, ಈ ಜಗತ್ತು ಎನ್ನುವುದು ಈಶ್ವರನನ್ನು ಬಿಟ್ಟುಕೊಟ್ಟು ಬೇರೆ ಅಲ್ಲವೇ ಅಲ್ಲ ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ. ಎಲ್ಲೋ ಈಶ್ವರ ಇದ್ದುಕೊಂಡು ಈ ಜಗತ್ತನ್ನು ಸೃಷ್ಟಿಸಿದ್ದೇ ಆದರೆ ಜಗತ್ತು ಜಡವಾಗುತ್ತಿತ್ತು, ಈಶ್ವರ ಚೈತನ್ಯ ಬೇರೆ ಆಗಿರ್ತಿತ್ತು. ಆದರೆ ಸಾರ್ವತ್ರಿಕ ಅನುಭವದಲ್ಲಿ ಸಿದ್ಧ ಇದೆ, ಜಗತ್ತು ಜಡ ಅಲ್ಲ, ಜಗತ್ತು ಚೇತನವಾಗಿದೆ ಅನ್ನೋದು ಮೆಟಾಫಿಸಿಕ್ಸ್ ಕೂಡ ಹೇಳುತ್ತದೆ, ವಿಜ್ಞಾನವೂ ಹೇಳುತ್ತದೆ. ಪ್ರತಿ ಕ್ಷಣವೂ ಕೂಡ ಈ ಅಣುಗಳು ಅನ್ನುವಂಥದ್ದು ಕ್ರಿಯಾತ್ಮಕವಾಗಿ ಇರ್ತವೆ. ನ್ಯೂಟ್ರಾನ್ ಪ್ರೋಟಾನುಗಳು ಚೇತನವಾಗಿರ್ತವೆ. ಯಾವುದನ್ನು ನಾವು ಮರ ಅಂತ ಕರಿತೀವಿ, ಯಾವುದನ್ನು ಟೇಬಲ್ ಅಂತ ಕರಿತೀವಿ, ಯಾವುದನ್ನು ಕಬ್ಬಿಣ ಅಂತ ಕರಿತೀವಿ, ಯಾವುದನ್ನು ಗೋಡೆ ಅಂತ ಕರಿತೀವಿ, ಯಾವುದನ್ನು, ಇವೆಲ್ಲವೂ ಕೂಡ ಸೂಕ್ಷ್ಮಾಂಶದಲ್ಲಿ ಪ್ರತಿ ಕ್ಷಣವೂ ಚೇತನವಾಗಿರ್ತವೆ, ಸಚೇತಕವಾಗಿ ಇರ್ತವೆ ಇವೆಲ್ಲ. ನಾವು ವ್ಯವಹಾರದ ತುಲನೆಯಲ್ಲಿ ಇದು ಜಡ ಇದು ಚೇತನ ಅಂತ ಭಾಗ ಮಾಡ್ತೇವೆ. ಅರ್ಥ ಇರಲಿಲ್ಲ, ಏನು ಮಾಡ್ತೀವಿ, ಈ ಒಂದು ಭೌತಿಕ ಲೆವೆಲ್ನಲ್ಲಿ ಹಂತದಲ್ಲಿ ಇದು ಚೇತನವಾಗಿದೆ ಇದು ಜಡವಾಗಿದೆ. ಇವನು ಮನುಷ್ಯರು ಕೂಡ ಕೆಲವರು ಜಡ ಇರ್ತಾರೆ, ಕೆಲವರು ಚೇತನ ಇರ್ತಾರೆ, ಗೊತ್ತದಿಲ್ಲ. ಮನುಷ್ಯರು ಕೂಡ ಕೆಲವರು ಜಡ ಇರ್ತಾರೆ, ನಡೆಯೋ ನಡೆಯೋ ಅಂತ ಹೇಳ್ತಾ ಇರಬೇಕು. ಈ ಮಹಾದೇವಾನಂದ ಸ್ವಾಮೀಜಿ ಅಂತವರು ಭಾರಿ ಚೇತಕರು ಇರ್ತಾರೆ, ಭಾರಿ ಚೇತನ. ಈ ಮಧ್ಯಾಹ್ನ 2 ಗಂಟೆಗೆ ಊರಿಗೆ ಹೋಗಬೇಕು ಅಂತಾರೆ, ಬೆಳಿಗ್ಗೆ 8 ಗಂಟೆಗೆ ಬ್ಯಾಗ್ ತಂದು ರೆಡಿ ಇಟ್ಬಿಡ್ತಾರೆ, ನಡಿ ಹೋಗೋಣ ಅಂತ. ಭಾರಿ ಚೇತನ ಹೋದಲ್ಲ. ನಾವ ಇನ್ನು ಗಾಡಿ ಬಂದು ನಿಂತು ಎಲ್ಲ ಡ್ರೈವರ್ ಕೂತ್ಕೊಂಡು ಚಾಲು ಮಾಡಿದ್ರು ಹೋಗಿ ಕೂಡೋದಿಲ್ಲ, ನಾವು ಜಡವ, ಏನು ಮಾಡೋಕ್ಕಾಗತ್ತೆ? ಸೊ ಈ ಜಡಚೇತನ ಅನ್ನೋ ತುಲನಾ, ಇವು ಎರಡು ತುಲನಾತ್ಮಕ ಶಬ್ದಗಳು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದರ್ ಇಸ್ ನೋ ಅಬ್ಸಲ್ಯೂಟ್ನೆಸ್ ಇನ್ ದಿಸ್. ಅಬ್ಸಲ್ಯೂಟ್ ಕಾನ್ಷಿಯಸ್ನೆಸ್ ಅಂತಿದೆ, ಅದು ಮಾತ್ರ ಅತ್ಯಂತಿಕ ಚೇತನ. ಆ ವಿಷಯಕ್ಕೆ ಆಮೇಲೆ ಬರೋಣ. ಅಂತ ಈಗೇನು ವ್ಯವಹಾರದಲ್ಲಿ ನಾವು ಚೇತನ ಚೇತನ ಚೇತನ ಅಂತ ಪ್ರಯೋಗ ಮಾಡ್ತೀವಿ, ಇದು ತುಲನಾತ್ಮಕವಾದ ಶಬ್ದ. ಜಡದ ದೃಷ್ಟಿಯಿಂದ ಚೇತನ, ಅನ್ಯಥಾ ಪೂರಾ ಸೃಷ್ಟಿ ಅನ್ನುವಂಥದ್ದು ಇದು ಜಡ ಅಲ್ಲವೇ ಅಲ್ಲ, ಇದು ಚೇತನವೇ. ಹೇಗೆ ಆಭರಣ ಎನ್ನುವಂಥದ್ದು ಬಂಗಾರವನ್ನು ಬಿಟ್ಟುಕೊಟ್ಟು ಬೇರೆ ಅಲ್ಲವೇ ಅಲ್ಲ, ಎಲ್ಲವೂ ಚಿನ್ನವೇ. ಅದು ಕೊಂಡಿರಲಿ, ಅದು ಸರಪಳಿ ಇರಲಿ, ಅದು ಲಾಕೆಟ್ ಇರಲಿ, ಅದು ಏನಿರಲಿ, ಅದಷ್ಟೂ ಕೂಡ ಚಿನ್ನವೇ. ಹುಲ್ಲಿರಲಿ, ಅದು ವೃಕ್ಷ ಇರಲಿ, ಅದು ಹೂವಿರಲಿ, ಹಣ್ಣಿರಲಿ, ಅದು ಪರ್ವತ ಇರಲಿ, ನದಿ ಇರಲಿ, ಈ ದೇಶ ಇರಲಿ, ಆ ದೇಶ ಇರಲಿ, ಅದು ಆಕಾಶಾದಿಗಳು ಮಹಾತತ್ವಗಳಿರಲಿ, ಎಲ್ಲವೂ ಏನು, ಎಲ್ಲವೂ ಈಶ್ವರ. ಇದು ವೇದಾಂತದ ನಿಶ್ಚಯ. ಇದರಲ್ಲಿ ಕಾಂಪ್ರಮೈಸ್ ಮಾಡುವವರು ಯಾರಿದ್ದಾರೋ ಅವರಿಗೆ ತತ್ವದ ಸ್ವಚ್ಛವಾದ ಅರಿವು ಆಗಿಲ್ಲ, ಆವಾಗಲೇ ಇದರೊಳಗೆ ಕಾಂಪ್ರಮೈಸ್ ಮಾಡ್ತಾರೆ. ಅಯ್ಯೋ ಆ ಪುಸ್ತಕದೆಲ್ಲ ಬರ್ತಾರಲ್ರಿ, ಹಾಗೂ ಇದ್ರೆ ಇರ್ಬೋದು, ಹೀಗೆ ಬರ್ತಾರಲ್ರಿ, ಹೀಗೂ ಇದ್ರೆ ಇರ್ಬೋದು. ವೈ ಡು ದೇ ಸೇ ದ್ಯಾಟ್? ಯಾಕೆ ಅವ್ರಂಗೆ ಹೇಳ್ತಾರೆ? ಈ ವಿಷಯದಲ್ಲಿ ಕ್ಲಾರಿಟಿ ಇಲ್ಲ, ಸ್ವಚ್ಛವಾದ ತಿಳುವಳಿಕೆ ಇಲ್ಲ. ನೋಡಿ ನಮ್ಮ ಸಿದ್ಧಾಂತಗಳು ಹೇಗಿವೆ ಅಂತೇಳಿ. ಒಂದು ವೇಳೆ ಈಶ್ವರ ಎಲ್ಲೋ ಇದ್ದುಕೊಂಡು ಈ ಜಗತ್ತನ್ನು ಸೃಷ್ಟಿಸಿದ್ದಾದರೆ, ನೀನು ಎಲ್ಲೋ ಇದ್ದ ಈಶ್ವರನ ಇಲ್ಲಿ ಯಾಕೆ ಪೂಜಿಸ್ತೀಯ? ಕಮಾನ್ ಆನ್ಸರ್ ಮೀ. ಎಲ್ಲೋ ಕೈಲಾಸದಲ್ಲೋ ವೈಕುಂಠದಲ್ಲೋ ಎಲ್ಲೋ ಇದ್ದಂಥ ಈಶ್ವರನನ್ನು ಇಲ್ಲಿ ಯಾಕೆ ಪೂಜೆ ಮಾಡ್ತೀನಿ ನೀನು? ವಸ್ತ್ರನೂ ಪೂಜೆ ಮಾಡ್ತೀಯ, ನೀರು ಪೂಜೆ ಮಾಡ್ತೀಯ, ಗಾಳಿನೂ ಪೂಜೆ ಮಾಡ್ತೀಯ, ಪರ್ವತನ ಪೂಜೆ ಮಾಡ್ತೀಯ, ವೃಕ್ಷನ ಪೂಜೆ ಮಾಡ್ತೀಯ, ಏನೇನು ಕಾಣ್ತದೆ, ಏನೇನು ಎಲ್ಲ ಎಲ್ಲವನ್ನು ಮಕ್ಕಳ ಹೆಸರೆಲ್ಲ ದೇವ್ರ ಹೆಸರು ಇಡ್ತೀಯ? ಎಲ್ಲೋ ಇದ್ದ ಈಶ್ವರ ಆಗಿರಲಿ ಬಿಡ, ಅವನಲ್ಲೇ ನೀನು ಪೂಜೆ ಮಾಡಬೇಕು, ಅಲ್ಲಿ ಹೋಗಿ ಮಾಡು. ನೀನು ಯಾಕೆ ಪೂಜೆ ಮಾಡ್ತೀಯ? ನೀ ಯಾಕೆ ಭಗವಂತನ ಎಲ್ಲ ಕಡೆಗೂ ಆರಾಧಿಸ್ತೀಯ? ಎಲ್ಲ ಕಡೆಗೂ ಭಗವಂತನ ಯಾಕೆ ನೋಡ್ತೀಯ? ನೀನು ಏನೋ ಒಂದು ಸತ್ಯ ಇರಬೇಕಲ್ಲ ಅದರೊಳಗೆ. ಏನು ಸತ್ಯ? ಉಪಾದಾನವು ಮತ್ತು ನಿಮಿತ್ತವು ಎರಡೂ ಈಶ್ವರನೇ ಆಗಿದ್ದಾನೆ. ಈಶ್ವರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಭಿನ್ನ ಅಂದರೆ ಬೇರೆ ಬೇರೆ, ಅಭಿನ್ನ ಅಂದರೆ ಬೇರೆ ಅಲ್ಲದ. ಬಾಕಿ ಎಲ್ಲ ತಿಳುವಳಿಕೆಗಳಲ್ಲಿ ನಮಗೆ ಬೇರೆ ಬೇರೆ ಆಗಿ ಲಭ್ಯವಾಗಿದೆ. ಮಡಿಕೆಯ ತಿಳುವಳಿಕೆಯಲ್ಲಿ ಮಣ್ಣೇ ಬೇರೆ ಉಪಾದಾನ ಕಾರಣ, ಕುಂಬಾರನೇ ಬೇರೆ ನಿಮಿತ್ತ ಕಾರಣ. ಎಲ್ಲೋ ಇದ್ದ ಮಣ್ಣು ತಗೊಂಡು ತಂದು ಮುದ್ದೆ ಮಾಡಿ ಅದನ್ನು ಹದ ಮಾಡಿ ತನ್ನ ಕ್ರಿಯಾಶಕ್ತಿಯಿಂದ ತನ್ನ ಬುದ್ಧಿಶಕ್ತಿಯಿಂದ ಅವನು ಈ ಮಡಿಕೆಯನ್ನು ಸಿದ್ಧ ಮಾಡ್ತಾನೆ. ಇದಕ್ಕೆ ಎರಡನೇ ಮಾತಿದೆಯಾ? ಹಾಗೆ ಈಶ್ವರ ಎಲ್ಲೋ ಇರುವಂಥದ್ದು ಏನೋ ಒಂದು ತಗೊಂಡು ಬಂದು ಎಲ್ಲೋ ಕೂತ್ಕೊಂಡು ತನಗೆ ಬೇಕಾದ ಜಗತ್ತನ್ನು ಅದರಿಂದ ಮಾಡಿದ್ದ ಅಂತಂದರೆ ಇದು ಹೇಗೆ ಜಡ ಆಗಿದೆಯೋ ಹಾಗೆಯೇ ಈ ಜಗತ್ತು ಕೂಡ ಏನಾಗ್ತಿತ್ತು. ಈಶ್ವರ ಎಷ್ಟು ನಿಗೂಢವಾಗಿದ್ದಾನೆ ಅರ್ಥ ಮಾಡಿಕೊಳ್ಳಿಕ್ಕೆ ಅನ್ನುವ ವಿಚಾರವನ್ನು ಮೃತ್ಯುದೇವತಾ ಯಮ ನಚಿಕೇತನಿಗೆ ಈ ಪ್ರಕಾರವಾಗಿ ತಿಳಿಸಿರುತ್ತಾನೆ. ಈ ತತ್ವ ಎಷ್ಟು ನಿಗೂಢವಾಗಿದೆ. ಒಂದು ಕಡೆ ಈಶ್ವರ ಅಂತ ಕರಿತೀವಿ, ಈಶ್ವರನೇ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತೀವಿ, ಅಂತಿಮವಾಗಿ ಆ ಈಶ್ವರನೇ ನೀನು ಅಂತಲೂ ಹೇಳ್ತೀವಿ. ಹೊಸದಾಗಿ ಕ್ಲಾಸಿಗೆ ಯಾರು ಬರ್ತಾರೋ ಅವ್ರು ತಲೆ ಕೆಟ್ಟು ಏನೇನು ಮಾತಾಡ್ತಾರಪ್ಪ, ಅಲ್ಲೊಂದು ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ, ಮತ್ತೊಂದೊಂದು ಹೇಳ್ತಾರೆ. ಇದನ್ನು ಕೇಳಲಿಕ್ಕೆ ನಾವು ಅಲ್ಲಿಂದ ಬರಬೇಕ ಅನ್ನಿಸ್ತದೆ. ಯಾಕೆ? ಅಧ್ಯಯನದ ಕೊರತೆ, ಪಾಠದ ಕೊರತೆ, ಸಂಪ್ರದಾಯದ ಕೊರತೆ, ಪ್ರಮಾಣದ ಕೊರತೆ, ಇವೆಲ್ಲ ಕೊರತೆಗಳು. ಅವರ ಮನಸ್ಸಿನಲ್ಲಿ ಗೊಂದಲ ಎದ್ದದ್ದು ಅಸಹಜ ಅಲ್ಲ, ಸಹಜವಾಗಿ ಗೊಂದಲ ಹೇಳುತ್ತದೆ. ಹೀಗಾಗಿ ಈ ನಿಗೂಢವಾದ ತತ್ವವನ್ನು ನಚಿಕೇತ ನೀನು ಗುರುತಿಸಬೇಕಾಗಿದೆ, ಅದು ನಿನ್ನ ಸ್ವರೂಪವೇ ಅನ್ನೋದನ್ನು ನೀನು ಗ್ರಹಿಸಬೇಕಾಗಿದೆ. ಆ ವಿಚಾರದಲ್ಲಿ ಎಷ್ಟು ನಿಗೂಢ ಉಪಾದಾನವು ಅವನೇ, ನಿಮಿತ್ತವು ಅವನೇ. ನಿಮಿತ್ತ ಅಂದರೆ ಬುದ್ಧಿಶಕ್ತಿ, ಕ್ರಿಯಾಶಕ್ತಿ. ಬುದ್ಧಿಶಕ್ತಿ, ಕ್ರಿಯಾಶಕ್ತಿ ಇವೆರಡು ಸೇರಿಸಿ ನಿಮಿತ್ತ. ಮಡಿಕೆಯನ್ನು ಹೇಗೆ ಮಾಡಬೇಕು ಎನ್ನುವ ಕಲೆ ಇದು ಕ್ರಿಯಾಶಕ್ತಿ. ಮಡಿಕೆಯನ್ನು ಮಾಡಬೇಕೆನ್ನುವ ಸಂಕಲ್ಪ ಬುದ್ಧಿಶಕ್ತಿ. ನಿಶ್ಚಯಾತ್ಮಿಕ ಬುದ್ಧಿ ಅಧ್ಯವಸಾಯ ಲಕ್ಷಣ. ಹೀಗಾಗಿ ಕುಂಬಾರನಲ್ಲಿ ಬುದ್ಧಿಶಕ್ತಿ ಕ್ರಿಯಾಶಕ್ತಿ ಇದೆ, ಆದರೆ ಉಪಾದಾನ ಇಲ್ಲ, ಮಟೀರಿಯಲ್ ಇಲ್ಲ ಅವನ ಹತ್ರ. ತನ್ನ ಮೂಳೆಯಿಂದ ತನ್ನ ಮಾಂಸದಿಂದ ಮಡಿಕೆ ಮಾಡಲಿಕ್ಕಾಗೋದಿಲ್ಲ. ಅವನಿಗೇನು ಬೇಕು ಮಡಿಕೆ ಮಾಡಲಿಕ್ಕೆ? ಮಣ್ಣು ಬೇಕು, ಮಣ್ಣು ಹುಡುಕ್ಲೇಬೇಕು ಅವನು. ಹೀಗಾಗಿ ಉಪಾದಾನವೇ ಬೇರೆ, ನಿಮಿತ್ತವೇ ಬೇರೆ. ಈಶ್ವರನಲ್ಲಿ ಹಾಗಿಲ್ಲ, ನಿಮಿತ್ತವು ಅವನೇ, ಉಪಾದಾನವು ಅವನೇ. ಅವನೇ ಉಪಾದಾನ, ಅವನೇ ನಿಮಿತ್ತವೂ ಹೌದು. ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎರಡು ಅವನಲ್ಲೇ ಇದೆ. ಮತ್ತು ಈ ಜಗತ್ತನ್ನು ಸೃಷ್ಟಿಸಲಿಕ್ಕೆ ಬೇಕಾದಂಥ ಪದಾರ್ಥ, ಮಟೀರಿಯಲ್ ಕಾಸ್, ಉಪಾದಾನ ಪದಾರ್ಥ. ಉಪಾದಾನ ಅಂದರೆ ಪದಾರ್ಥ. ಆ ಪದಾರ್ಥವೂ ಕೂಡ ಅವನಲ್ಲೇ ಇದೆ. ಬಿಡ್ರಿ, ಏನೋ ಕಾಕನಬುಲ್ ಸ್ಟೋರಿ ಕತೆ ಹೇಳ್ದಂಗೆ ಹೇಳ್ತೀವಿ. ಹೆಂಗಾರೆ ಸಾಧ್ಯದೇನೆ? ಪ್ರಪಂಚದಾಗ ಎಂದೂ ಸಾಧ್ಯ ಇಲ್ಲ. ಕುಂಬಾರ ತನ್ನೊಳಗೆ ಮಣ್ಣಿಟ್ಕೊಂಡಿಲ್ಲ, ಅಕ್ಕಸಾಲಿಗ ತನ್ನೊಳಗೆ ಆಭರಣ ಬಂಗಾರ ಇಟ್ಕೊಂಡಿಲ್ಲ. ಅವ್ರಿಗೆ ತೊಲೆ, ಎರಡು ತೊಲೆ, ನಾಲ್ಕು ತೊಲೆ ಬಂಗಾರ ಇರ್ತದೆ, ತೊಗೊಂಡು ಆಭರಣ ಮಾಡ್ತಾನೆ. ಏನೇನು ಹೇಳ್ತಿರಲ್ಲ ನೀವು? ಏನೇನು ಹೇಳೋದಿಲ್ಲಪ್ಪ, ಸಾರ್ವತ್ರಿಕ ಅನುಭವದಲ್ಲೇ ಇದು ಲಭ್ಯ ಇದೆ. ನಿನ್ನ ಕೂದಲು ಯಾರು ಸೃಷ್ಟಿ ಮಾಡಿದ್ರಪ್ಪ ಹೇಳ ಮಗನೇ? ನಿನ್ನ ಕೂದಲು ಯಾರು ಸೃಷ್ಟಿ ಮಾಡಿದರು? ಬೇರೆ ಉತ್ತರ ಇಲ್ಲ, ನಾನು ಅಂತ ಹೇಳ್ಬೇಕು. ನೀವು ಏನು ತಗೊಂಡು ಸೃಷ್ಟಿ ಮಾಡಿದಿ? ಏನು ತಗೊಂಡು ಸೃಷ್ಟಿ ಮಾಡಿದಿ? ನನ್ನನ್ನೇ ತಗೊಂಡು ಸೃಷ್ಟಿ ಮಾಡಿದೆ. ನಾನು ನನ್ನ ಕೂದಲವನ್ನು ನನ್ನಿಂದಲೇ ಸೃಷ್ಟಿ ಮಾಡಿದ್ನೋ ಇಲ್ಲೋ? ಸಿಂಪಲ್ ಉದಾಹರಣೆ, ಸಾರ್ವತ್ರಿಕ ಆಗಿ ನೀವು ಹ್ಞೂ ಅನ್ನಲೇಬೇಕು. ಹ್ಞೂ ಅಂದ್ರೆ ನಡೆಯೋಂಗೆ ಇಲ್ಲ. ಅದು ಅರ್ಥ ಆಗಲಿಲ್ಲ ಅಂತಂದರೆ ವಿಶೇಷ ಉದಾಹರಣೆ ಕೊಡ್ತೀವಿ. ಜೇಡು ಹುಳ, ಅದು ತನ್ನ ತಂತುವನ್ನು ಸೃಷ್ಟಿ ಮಾಡುತ್ತದೆ. ದಾರ, ತಂತು ಅಂದರೆ ದಾರ, ಆ ದಾರವನ್ನು ಸೃಷ್ಟಿ ಮಾಡುತ್ತದೆ. ಆ ದಾರ ಯಾರು ಮಾಡಿದರು? ನಮ್ಮನೆ ನಾಯಿ ಮಾಡಲಿಲ್ಲ, ಅಥವಾ ನಾನು ಮಾಡಲಿಲ್ಲ, ಅಥವಾ ಎಂದೋ ಬಂದು ಕೂತ್ಕೊಂಡಂಥ ಇಲಿ ಮಾಡಲಿಲ್ಲ. ಅಡುಕೊಂಡು ಕೂತು ತೊಳಗೋದು, ಯಾರು ಇಲ್ದಿದ್ದಾಗ ಬಂದು ದಾರ ತಯಾರು ಮಾಡ್ತಾನೆ, ಅದು ಮಾಡಲಿಲ್ಲ. ಮತ್ತು ದಾರ ಮಾಡಿದ್ದೆ ಯಾರು? ತಾನೇ. ಏನು ತಗೊಂಡು ಮಾಡಿತು ಪದಾರ್ಥ? ತಾನು ತನ್ನ ದಾರವನ್ನು ತನ್ನಿಂದಲೇ ಸಿದ್ಧಪಡಿಸಿಕೊಂಡು ಆ ಮನೆಯಲ್ಲಿ ತಾನೇ ಹೋಗಿರ್ತದೆ ಇಲ್ಲ. ಈಶ್ವರ ತನ್ನ ಜಗತ್ತನ್ನು ತಾನೇ ಸೃಷ್ಟಿಸಿಕೊಂಡು ತನಗೆ ಆಗಬೇಕು ಹಾಗೆ, ಬ್ರಾಕೆಟ್ನೊಳಗೆ ತನಗೆ ಆಗಬೇಕು ಹಾಗೆ ತಾನೇ ಸೃಷ್ಟಿಸಿಕೊಂಡು ಆ ಸೃಷ್ಟಿತವಾದ ಮನೆಯಲ್ಲಿ ತಾನೇ ಹೋಗಿದ ಮೇಲೆ ನೀನು ನಾನು ಯಾರಲೇ? ಪ್ರತಿಯೊಂದು ಮನೆಯಾಗೂ ಕುರುಕ್ಷೇತ್ರ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಊಟದ ಮನೆ, ಅಡುಗೆ ಮನೆ, ಊರು ತುಂಬೆಲ್ಲ ಕುರುಕ್ಷೇತ್ರ, ದೇಶ ತುಂಬೆಲ್ಲ ಕುರುಕ್ಷೇತ್ರ. ಯಾರು? ಈಶ್ವರನ ಅಸ್ತಿತ್ವನ ಗುರುತಿಸ್ಬೇಕು ನಾವು. ನಮ್ಮ ಜೀವನದಲ್ಲಿ ಈಶ್ವರನ ದಿನನಿತ್ಯವೂ ಸಮೀಪ ತೊಗೊಂಡು ಬರಬೇಕು. ಪ್ರಾರ್ಥನೆಯಿಂದ, ನಾಮದಿಂದ, ಜಪದಿಂದ, ಸ್ವಾಧ್ಯಾಯದಿಂದ, ಸತ್ಸಂಗದಿಂದ, ಶ್ರವಣ ಮನನ ನಿಧ್ಯಾಸನದಿಂದ, ಪ್ರಮಾಣಗಳಿಂದ, ಯಾವ ಕಾರಣವನ್ನು ಇಟ್ಕೊಂಡು ತರ್ತೀಯೋ ಗೊತ್ತಿಲ್ಲ. ಅದು ಆದಷ್ಟು ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಈಶ್ವರ ನಮ್ಮ ಸಮೀಪ ಇರಬೇಕು, ನಮ್ಮ ಜೊತೆ ಇರಬೇಕು, ನಮ್ಮ ಆರಾಧ್ಯವಾಗಿರಬೇಕು. ಇದು ಲಿವಿಂಗ್, ಇರೋದಿದು. ತಿಳಿಯೋದು ಜೊತೆ ಜೊತೆಗಿರ್ತದೆ, ತಿಳುವಳಿಕೆ ತಾನೇ ಗಟ್ಟಿಯಾಗ್ತದೆ. ಆದರೆ ಈ ಲಿವಿಂಗ್ ಏನಿದೆಯೋ ಇದು ಪ್ರಾಕ್ಟೀಸ್. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧ, ಸಮಾಧಾನ, ಈ ಆರು ಸಂಪತ್ತುಗಳನ್ನು ತಿಳ್ಕೊಂಡ್ರೆ ಸಾಲೋಂಗಿಲ್ಲ. ಈ ಆರು ಸಂಪತ್ತುಗಳನ್ನು ರೂಢಿಸ್ಕೋಬೇಕು. ಏ ನಮಗೆಲ್ಲ ತಿಳಿದಿದ್ರಿ, ಶಮ ಅಂತರೇಂದ್ರ ನಿಗ್ರಹ, ದಮ ಬಾಹ್ಯೇಂದ್ರ ನಿಗ್ರಹ, ಮಣ್ಣು ಮುಖ ಅಷ್ಟೇ ತಿಳಿದ್ರೆ ಏನಾಗಬೇಕಾಗಿದೆ? ಇನ್ ದಿ ಮಿಡ್ಲ್ ಆಫ್ ದಿ ಅಡ್ವರ್ಸ್ ಸಿಚುಯೇಷನ್ಸ್ ಯು ಶುಡ್ ನೋ ಹೌ ಟು ಫೇಸ್ ಇಟ್, ಹೌ ಟು ಸ್ಟ್ಯಾಂಡ್ ಇಟ್. ವಿರೋಧಾಭಾಸವಾದ ಕ್ಷೇತ್ರಗಳ ಮಧ್ಯದಲ್ಲಿಯೂ ಕೂಡ ಆ ವೈರುದ್ಧವಾದಂತಹ ಘಟನೆಗಳನ್ನು ಹೇಗೆ ಎದುರಿಸಬೇಕು, ಎದುರಿಸಬೇಕು ಅಂದರೆ ಫೈಟ್ ಮಾಡಬೇಕಂತಲ್ಲ, ಅವನು ಹೇಗೆ ಅಟೆಂಡ್ ಆಗಬೇಕು. ನೀನು ನನ್ನ ವೈರುದ್ಧವನ್ನು ಸಾಧಿಸ್ತಾ ಇದ್ದೀಯ, ನಾನು ಅಟೆಂಡ್ ಆಗಬೇಕಾ, ಏನು ನೀವು ಸಾಧಿಸಿದ್ದನ್ನು ವಿರೋಧ ಮಾಡಬೇಕಾ? ಇದಕ್ಕಂತಾರೆ ಲಿವಿಂಗ್. ವೈರುದ್ಧವನ್ನು ಒಬ್ಬರು ಸಾಧಿಸ್ತಾನಂದ್ರೆ ನಾವು ಸಾಧಿಸೋದು ಅದು ಅಲ್ಲ, ಅದು ಸಾಧಕರಿಗೆ ಮತ್ತು ಸಾಧುಗಳಿಗೆ ತಕ್ಕದಲ್ಲ. ಈಶ್ವರನನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಪ್ರೇಮ, ಪ್ರೀತಿ, ಗೌರವ, ಆದರಗಳಿಂದಲೇ ಈಶ್ವರನನ್ನು ಸಾಧಿಸಬಹುದೇ ವಿನಃ ವಿರುದ್ಧವಾದಂತಹ ಫೈಟ್ನಿಂದ ನಾವು ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈಶ್ವರನ ತಂದ್ಕೊಳ್ರಿ, ಈಶ್ವರನ ಪಕ್ಕದಲ್ಲೇ ಇರ್ತೀವಿ. ಮತ್ತೆ ನೋಡಿದ್ರೆ ಈಶ್ವರನ ಪಕ್ಕದಲ್ಲೇ ಇರ್ತೀವಿ, ಈಶ್ವರನ ಕೈಯಾಗೆ ಇಟ್ಕೊಂಡಿರ್ತೀವಿ. ಆದರೆ ನಾವು ಈಶ್ವರನ ಎಷ್ಟು ದೂರ ಇರ್ತೀವಿ? ರಾಗದ್ವೇಷಗಳು, ಕೋಪ ತಾಪಗಳು, ಕಾಮಕ್ರೋಧಗಳು. ಸಾಧಕರಿಗೆ, ಸಾಧುಗಳಿಗೆ ಇವೆಲ್ಲ ಬೇಕಾ? ಏನೋ ಉಪನಿಷತ್ ಹೇಳಿಕತ್ತಿದ್ರಿ, ಒಂದು ಮೂರು ರಾಗ ಬದಲು ಮಾಡಿಬಿಟ್ರಲ್ಲ, ನಾನೇನು ಬದಲು ಮಾಡಿಲ್ಲ. ಇದು ಎಷ್ಟು ನಿಗೂಢವಾಗಿದೆ ಅಂತಂದರೆ ನಾವು ಹಾಗಿದ್ರೆ ಈ ನಿಗೂಢವಾದದ್ದು ನಮಗೆ ಅರ್ಥ ಆಗುವುದಿಲ್ಲ. ಆದ್ದರಿಂದ ಲಿವಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಜೀವನ ಕ್ರಮ ಬದಲಿಸ್ಕೋಬೇಕು. ಇದಕ್ಕಾಗಿ ನಮ್ಮ ಋಷಿಗಳು, ತಪಸ್ವಿಗಳು, ಹಿರಿಯರು, ಮುನಿಗಳು, ನಮ್ಮ ಹಿರಿಯರು ನಮಗೆ ಸುಂದರವಾದಂಥ ಹಲವಾರು ಪ್ರಾಕ್ಟೀಸ್ಗಳನ್ನು ಹಾಕ್ಕೊಟ್ಟಿದ್ದಾರೆ. ಅದು ಜಪ ಇರಬಹುದು, ಅದು ನಾಮಸ್ಮರಣೆ ಇರ್ಬೋದು, ಸಹಸ್ರನಾಮ ಇರ್ಬೋದು, ಅರ್ಚನೆ ಇರ್ಬೋದು, ಆರಾಧನೆ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಅದರ ಉದ್ದೇಶ ದೇವರಿಗೆ ಬಂದು ಕಾಣಿಸ್ತಾನ ಅಂತಲ್ಲ, ಅದರ ಉದ್ದೇಶ ಮನಸ್ಸನ್ನು ತಿಳಿಗೊಳಿಸು, ಮನಸ್ಸನ್ನು ಸೂಕ್ಷ್ಮಗೊಳಿಸು, ಮನಸ್ಸನ್ನು ಸಾಣಿಗೆ ಹಿಡಿಯೋದು. ಯಾವಾಗ ಮನಸ್ಸು ತಿಳಿಯಾಗ್ತದೆ, ಸೂಕ್ಷ್ಮ ಆಗ್ತದೆ, ಆವಾಗ ಸೂಕ್ಷ್ಮ ತತ್ವ ತಾನೇ ಅರಳುತ್ತದೆ. ಅದಕ್ಕಾಗಿ ನಾವು ಏನೂ ಯುದ್ಧ ಮಾಡಬೇಕಾಗಿಲ್ಲ. ಹೀಗಾಗಿ ಯಮ ಹೇಳ್ತಾನೆ, ಹೇ ನಚಿಕೇತ, ಅರಣ್ಯೋಹೋ ನಿಹಿತ ಜಾತವೇದ. ಜಡವಾಗಿ ಬಿದ್ದಿರ್ತದೆ ಮರದ ತುಂಡು, ಆದರೆ ಜಾತವೇದ ತತ್ರ ಏವ ನಿಹಿತ. ಜಾತವೇದ ಅಂದರೆ ಯಾರು? ಅಗ್ನಿ. ತತ್ರೇವ ನಿಹಿತ, ಅಲ್ಲೇ ಇದ್ದ ನಮ್ಮ ಅಗ್ನಿ. ಕಣ್ಣಿಗೇನು ಕಾಣಿಸ್ತದೆ? ಒಂದು ಮರದ ತುಂಡು, ಒಂದು ದಿಮ್ಮೆ, ಒಂದು ಬಡ್ಡಿ, ಆದರೆ ಅಲ್ಲೇ ಇದೆ ಅಗ್ನಿ. ವಿಜ್ಞಾನಿಗಳಿಗೆ ಜಗತ್ತು ಜಗತ್ತಂತ ಕಾಣಿಸ್ತದೆ, ವೇದಾಂತಿಗಳಿಗೆ ಜಗತ್ತು ಈಶ್ವರ ಅಂತ ಕಾಣಿಸ್ತದೆ. ಯಾಕಂದ್ರೆ ಎಲ್ಲಿ ಜಗತ್ತದನೋ ಅಲ್ಲೇ ಯಾರಿದ್ದಾರೆ? ಈಶ್ವರ. ಏ ಬಿಡ್ರಿ, ಎಲ್ಲಿ ಈಶ್ವರ? ಕಾಣಂಗಿಲ್ಲ, ಬಿಡಂಗಿಲ್ಲ. ಏನದ? ಮಣ್ಣದ, ಬಂಡ್ಯದ, ಕಲ್ಲದ ಅಂತನೇ ಅಂತೀಯ. ಯಾಕೆ ನಿನಗೆ ಅಧ್ಯಾತ್ಮದ ಕೊರತೆ ಇದೆ, ವೇದಾಂತದ ಮಾರ್ಗದರ್ಶನದ ಕೊರತೆ ಇದೆ. ಅದು ಯಾರಿಗೆ ಈ ಮಾರ್ಗದರ್ಶನ ಸಿಕ್ಕಿದೆ ಅವರಿಗೆ ಜಗತ್ತು ಇದೊಂದು ಜಡವಾದ ಜಗತ್ತ ಕಾಣೋದಿಲ್ಲ, ಇದು ಸಾಕ್ಷಾತ್ ಈಶ್ವರ. ಹೇಗೆ ಅಂದ್ರೆ ಇದು ಮೊದಲನೇ ಉದಾಹರಣೆ. ಅರಣ್ಯೋಹೋ ನಿಹಿತ ಜಾತವೇದ, ಗರ್ಭ ಇವ ಸುಭೃತೋ ಗರ್ಭಿಣೀಭಿ. ಎಲ್ಲ ಈಗ ಉದಾಹರಣೆಗಳ ಈ ಉಪಯೋಗ ಬರೋದಿಲ್ಲ, ಯಾಕಂತಂದರೆ ಅಲ್ಟ್ರಾಸೌಂಡ್ ಹಿಡ್ಕೊಂಡ್ರು ಅಂದ್ರೆ ಗೊತ್ತಾಗ್ಬಿಡ್ತದೆ ಒಳಗೆ ಹೆಣ್ಣು ಅದನೋ ಗಂಡು ಅದನೋ ಮಗು ಅದನೋ, ಮಗು ಜೀವಂತದನೋ ಸತ್ತದನೋ, ಮಗುವಿನ ಕೊಳ್ಳಿಗೆ ಕಲ್ಲು ಸುತ್ತಾಕೊಂಡದು ಏನಾಗಿದೆ, ಎಲ್ಲನೂ ಗೊತ್ತಾಗ್ಬಿಡ್ತದೆ ಅಲ್ಟ್ರಾಸೌಂಡ್. ಬಟ್ ಎನಿವೇ, ಸ್ಥೂಲವಾಗಿ ನೋಡಬೇಕು ಅಂತಂದರೆ ಗರ್ಭಿಣಿ ಇವ ಕೂಸು ಅಲ್ಲೇ ಇದೆ, ಆದರೆ ಕಾಣೋದಿಲ್ಲ. ಯಾಕೆ? ಕೋಶ, ಕೋಶ ಆವರಿಸಿಕೊಂಡಿದೆ. ದಿವೇ ದಿವ ಇಡ್ಯ ಜಾಗ್ರವತ್. ಮನುಷ್ಯೇಭಿ ಅಗ್ನಿಹಿ. ಯಾವಾಗ ಈ ಯಜ್ಞ ಯಾಗಾದಿಗಳಲ್ಲಿ ಅಗ್ನಿಯನ್ನು ಆಹ್ವಾನ ಮಾಡ್ತಾರೆ, ಆಹ್ವಾನ ಮಾಡಿದ ಅಗ್ನಿ ಇದೆಯಲ್ಲ ನಚಿಕೇತ, ಅದು ಕೂಡ ಈಶ್ವರನೇ. ಆದರೆ ಯಾಗ ಮಾಡುವವ್ರಿಗೆ ಏನನ್ನಿಸ್ತದೆ? ನಾವು ಅಗ್ನಿಯನ್ನು ಆಹ್ವಾನ ಮಾಡಿದ್ವಿ ಅಂತ ಅನ್ನಿಸ್ತದೆ. ಆದರೆ ಅದು ಕೂಡ ಈಶ್ವರವೇ, ಅಲ್ಲೇ ಇದ್ದಾನೆ ಈಶ್ವರ. ಹೀಗೆ ಒಂದು ಮೂರು ವೈದಿಕ ಉದಾಹರಣೆ ಒಂದು, ಸಾರ್ವತ್ರಿಕ ಅನುಭವದ ಉದಾಹರಣೆ ಎರಡು ಕೊಟ್ಟು ಸಿದ್ಧಾಂತವನ್ನು ಪೂರೈಸಿ ಅದು ಭಾಷೆ ಆಗಿದೆ. ಯತಶ್ಚೋದೇತಿ ಸೂರ್ಯೋಸ್ತಂ ಯತ್ರ ಚ ಗಚ್ಚತಿ ತಂ ದೇವಾಃ ಸರ್ವೇ ಅರ್ಪಿತಾಃ ತದು ನಾತ್ತೇತಿ ಕಶ್ಚನ ಏತದ್ ವಹಿ ತತ್ ಯತಶ್ಚೋದೇತಿ ಸೂರ್ಯೋಸ್ತಂ ಯತ್ರ ಚ ಗಚ್ಚತಿ ತಂ ದೇವಾಃ ಸರ್ವೇ ಅರ್ಪಿತಾಃ ತದು ನಾತ್ತೇತಿ ಕಶ್ಚನ ಏತದ್ ವಹಿ ತತ್. ಏತದ್ ವೈ ತತ್, ಅದೇ ಇದು ನೋಡಪ್ಪ. ಯಾವ ಚೈತನ್ಯದ ಸಾಗರದಿಂದ ತೆರೆಗಳು ಮೇಲೆ ಎದ್ದಂತೆ ಆ ಚೈತನ್ಯದ ಸಾಗರದಲ್ಲಿಯೇ ಸೂರ್ಯ ಉದೀತಿ. ಯತ್ರ ಯತಶ್ಚ ಸೂರ್ಯ ಉದೇತಿ ಅಸ್ತಂ ಯತ್ರ ಗಚ್ಚತಿ, ಮತ್ತು ಚಕಾರ ಇದೆ, ಮತ್ತು ಅಸ್ತಂ ಗಚ್ಚತಿ. ಸೂರ್ಯ ಉದೇತಿ ಚ ಅಸ್ತಂ ಗಚ್ಚತಿ, ಸೂರ್ಯನು ಉದಯಿಸ್ತಾನೆ ಸೂರ್ಯನು ಅಸ್ತನಾಗುತ್ತಾನೆ. ಎಷ್ಟು ಚಂದದ ಈ ಉದಯ ಅಸ್ತ ಅನ್ನುವ ಈ ಕ್ರಿಯೆ, ಈ ಒಂದು ನೈಸರ್ಗಿಕ ಚಟುವಟಿಕೆ ಜಡಾತ್ಮಕವಾದದ್ದೋ ಚೇತನಾತ್ಮಕವಾದದ್ದು ಅಂದರೆ ಸ್ಥೂಲವಾಗಿ ವಿಚಾರ ಮಾಡಿದರೂ ಇದು ಚೇತನಾತ್ಮಕ, ಸೂಕ್ಷ್ಮವಾಗಿ ವಿಚಾರ ಮಾಡಿದರೂ ಕೂಡ ಇದು ಚೇತನಾತ್ಮಕ. ವೃಕ್ಷ ಓಡ್ತದೋ ಟ್ರೇನ್ ಓಡ್ತಾ ಇದೆಯೋ ನಿರ್ಧಾರ ಮಾಡೋರು ಟ್ರೈನಲ್ಲಿ ಕೂತವರು ಅಲ್ಲ, ವೃಕ್ಷದ ಮೇಲೆ ಕೂತವರು ಅಲ್ಲ, ನಿರ್ಧಾರ ಮಾಡೋರು ಎರಡನ್ನೂ ಬಿಟ್ಟು ಹೊರಗಿದ್ದವರು. ಟ್ರೈನ್ನೊಳಗಿದ್ದವ್ರು ಅಂತಾರೆ ವೃಕ್ಷ ಓಡ್ತದ ಅಂತ, ವೃಕ್ಷದ ಮೇಲೆ ಇದ್ದವ್ರು ಅಂತಾರೆ ಟ್ರೈನ್ ಓಡ್ತದ ಅಂತ. ಆದರೆ ನಿರ್ಧರಿಸೋರು ಅವರಲ್ಲ, ನಿರ್ಧರಿಸೋರು ಯಾರು, ಎರಡೂ ಬಿಟ್ಟು ಬೇರೆ ಇದ್ದವರು. ನೀನು ಸಾಕ್ಷಿಭಾವದಲ್ಲಿ ಇದ್ದಾಗ ಮಾತ್ರ ಇವು ಏನು ಅಂತ ನಿಮ್ಗೆ ಗೊತ್ತಾಗ್ತವೆ. ಸೂರ್ಯನು ಉದಯಿಸ್ತಾನೆ, ಸೂರ್ಯನು ಅಸ್ತನಾಗ್ತಾನೆ ಅನ್ನುವಂಥದ್ದು ವ್ಯಾವಹಾರಿಕವಾದ ಹೇಳಿಕೆ ಆಗಿದ್ದರೂ ಸತ್ಯಾಂಶದಲ್ಲಿ ಪೃಥ್ವಿ ತಿರುಗುತ್ತದೆ, ಸೂರ್ಯ ಉದಯ ಆದಂಗೆ ಕಾಣಿಸ್ತದೆ, ಸೂರ್ಯ ಅಸ್ತ ಆದಂಗೆ ಕಾಣಿಸ್ತದೆ. ಆದರೂ ಕೂಡ ಮತ್ತೆ ಮುಂದಿನ ಪ್ರಶ್ನೆ ಬರ್ತದೆ, ಪೃಥ್ವಿ ಅದು ತಿರುಗ್ತದೋ ಇಲ್ಲೋ? ಸೂರ್ಯ ಜಡ, ಪೃಥ್ವಿ ಚೈತನ್ಯ ಅಂತನೂ ಹೇಳಲಿಕ್ಕಾಗೋದಿಲ್ಲ. ಇದು ಒಂದಕ್ಕೊಂದು ಒಂದಕ್ಕೊಂದು ಸಿಕ್ಕಾಕುತ್ತ ಹೋಗ್ತೀವಿ ನಾವು. ಹೆಂಗಂತ ಹೇಳ್ತೇನೆ ನಿಮಗೆ, ಪೃಥ್ವಿ ಯಾರ ಸುತ್ತಲೂ ತಿರುಗ್ತದೆ? ಸೂರ್ಯನೇ ಇಲ್ಲಾಂದ್ರೆ ಪೃಥ್ವಿ ಎಲ್ಲಿ ತಿರುಗಬೇಕದು? ಅದರಲ್ಲಿ ಹೇಳಬೇಕು ಇವನು, ಪೃಥ್ವಿ ಜಡ, ಸೂರ್ಯ ಚೈತನ್ಯ ಅಂತ. ಪೃಥ್ವಿ ಜಡ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಯಾಕೆ ಪೃಥ್ವಿ ತಾನು ಸುತ್ತ ತಾನು ತಿರುಗ್ತದೆ, ಚೇತನತ್ತಾದ ಅಲ್ಲಿ. ಇಟ್ಸ್ ವೆರಿ ಸಿಂಪಲ್. ಮೊಟ್ಟೆನ ಹಿಂಗೆ ತಿರುಗಿಸಿಬಿಟ್ರೆ ಆಮೇಲೆ ಹಿಂಗೆ ಮೇಲಿಂದ ಹಿಡಿದ್ರೆ ಏನಾಗ್ತದೆ, ಹಿಡಿದ್ರೆ ನಿಂದಿರ್ತದೆ, ಕೈ ಬಿಟ್ಬಿಡ್ರಿ ಮತ್ತೆ ಸ್ವಲ್ಪ ತಿರುಗ್ತದೆ. ಯಾಕೆ ಯಾಕೆ? ಅದರ ಒಳಗೆ ಇರುವಂತಹ ಚೇತನತ, ಅದಕ್ಕೆ ಈಗಾಗಲೇ ಮೂಮೆಂಟ್ ಕೊಟ್ಬಿಟ್ಟೀವಿ, ಲಿಕ್ವಿಡ್ ಇದೆ, ದ್ರವ ಪದಾರ್ಥ ಇದೆ. ಆ ಮೊಟ್ಟೆ ಒಳಗೆ ಏನು ದ್ರವ ಪದಾರ್ಥ ಇದೆ, ನಾವು ಹಿಂಗೆ ತಿರುಗಿಸಿದಾಗ ಭೌತಿಕವಾಗಿ ಮೊಟ್ಟೆ ತಿರುಗಿದ್ರು ಕೂಡ ಒಳಗಿರುವಂತಹ ದ್ರವನೂ ಜೊತೆ ಜೊತೆಗೆ ತಿರುಗುತ್ತದೆ. ಅದು ಮೊಟ್ಟೆಯ ತಿರುಗುವಿಕೆಗಿಂತ ಫಾಸ್ಟ್ ಆಗಿ ತಿರುಗ್ತಿರ್ತದೆ, ಹೌದೋ? ನಿಲ್ಲಿಸಿದಾಗ ಮೊಟ್ಟೆ ನಿಂದಿರ್ತದೆ, ಕೈ ಬಿಟ್ಟಾಗ ಅದ್ರ ಒಳಗೆ ಅದು ಇನ್ನೂ ತಿರುಗ್ತಾ ಇದ್ರಿಂದ ಅದೇನು ಮಾಡ್ತದೆ, ಮೊಟ್ಟೆನ ಮತ್ತೆ ತಿರುಗಿಸ್ತದೆ. ಈ ಪೃಥ್ವಿ ಒಂದು ಮೊಟ್ಟೆ ಇದ್ದಂಗೆ, ಈ ಪೃಥ್ವಿ ಒಳಗೆ ಒಂದು ದ್ರವ ಇದೆ. ಯಾವುದೋ ಒಂದು ಕಾಲಕ್ಕೆ ಸಿಡಿದು ಬಂದು ಇದು ಮೇಲೆ ತಣ್ಣಗಾಗಿ ಏನಾಗ್ತದೆ, ಇದು ತಣ್ಣಗಾಗಿ ಒಂದು ಮಣ್ಣಿನ ರೂಪವನ್ನು ಪಡೀತು. ಅದರ ಒಳಗಿರುವಂಥ ದ್ರವ ಹಾಗೇ ಇದೆ, ಅದು ತಿರುಗ್ತಾ ಇರ್ತದೆ ತಿರುಗ್ತಾ ಇರ್ತದೆ. ದ್ರವ ತಿರುಗಿದಂಗೆ ತಿರುಗಿದಂಗೆ ತಿರುಗಿದಂಗೆ ಈ ಪೃಥ್ವಿನೂ ತಿರುಗ್ತಾ ಇರ್ತದೆ. ಪೃಥ್ವಿ ತಿರುಗಿದಂಗೆ ತಿರುಗಿದಂಗೆ ದ್ರವಕ್ಕೆ ಮೋಟಿವೇಟ್ ಸಿಗ್ತದೆ, ಆ ದ್ರವ ತಿರುಗಿದಾಗ ತಿರುಗಿದಾಗೆ ಈ ಪೃಥ್ವಿಗೆ ಮೋಟಿವೇಶನ್ ಸಿಗ್ತದೆ. ಇವೆರಡು ಸೆಟ್ ಆಗಿಬಿಟ್ಟವೆ, ನಾ ಹಿಂಗೆ ತಿರುಗೋದು, ನೀ ಹಂಗೆ ತಿರುಗೋದು, ನಾವಿಬ್ಬರು ಹಿಂಗೆ ತಿರುಗ್ತಾ ಇರೋಣ ಅಂತ ಇಬ್ಬರು ಸೆಟ್ ಆಗಿಬಿಟ್ಟರು. ಆ ಸೆಟ್ ಆದಕ್ಕೆ ಕರೆಕ್ಟಾಗಿ 24 ಗಂಟೆ 3 ಸೆಕೆಂಡ್ ತಾನು ಸುತ್ತಲೂ ತಾನು ತಿರುಗಲಿಕ್ಕೆ ಎಷ್ಟು ಬೇಕು, 24 ಗಂಟೆ 3 ಸೆಕೆಂಡ್ ಬೇಕು. ಈಗ ಹೇಳ್ರಿ, ಇದು ಜಡವೋ ಚೈತನ್ಯವೋ? ಇದು ಚೈತನ್ಯ. ಸೂರ್ಯ ಜಡ, ಸೂರ್ಯನೂ ಚೈತನ್ಯ, ಪೃಥ್ವಿ ಜಡ, ಪೃಥ್ವಿನೂ ಚೈತನ್ಯ. ಹಾಗಾದ್ರೆ ಏನು ಲಭ್ಯ ಇದೆ ಅಷ್ಟು ಚೈತನ್ಯ. ಅದಕ್ಕೆ ಹಾಗೆ ಒಂದೇ ಪ್ರಶ್ನೆ ಉತ್ತರ ಕೊಟ್ಬಿಟ್ರಿ. ಈಗ ಸೂರ್ಯನ ಉದಯ, ಸೂರ್ಯನ ಅಸ್ತ ಯಾವ ಚೈತನ್ಯದ ಸಾಗರದಲ್ಲಿ ಆಗ್ತಾ ಇದೆ? ಸಮುದ್ರದ ತೆರೆ, ಸಮುದ್ರದ ತೆರೆಯ ಅಂತ ಇದು ಯಾವ ಯಾವ ಯಾವ ಯಾವ ಸ್ಥಾನದಲ್ಲಿ ಆಗ್ತಾ ಇದೆ? ಹಾಗೆಯೇ ಇಲ್ಲಿ ಕೂಡ ಸೂರ್ಯಾಸ್ತ, ಸೂರ್ಯ ಉದಯ ಇದು ಆ ಒಂದೇ ಒಂದು ಚೈತನ್ಯದ ಆಶ್ರಯದಲ್ಲಿ ಇವು ನಡೀತಾ ಇವೆ. ಅದನ್ನು ನೀ ಗುರುತಿಸು. ಯಾಕಂದರೆ ಏತದ್ ವೈ ತತ್, ಅದನ್ನೇ ನೀನು ತಿಳ್ಕೋಬೇಕಾದ ಆತ್ಮ ಅನ್ನೋದನ್ನು ತಿಳ್ಕೊ. ಅದಕ್ಕವ್ರಿಗೆ ಎತ್ರ ಚ ಗಚ್ಚತಿ ಅಂತ ಹೇಳ್ತಾರೆ. ಎತ್ರ ಚ ಗಚ್ಚತಿ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾಃ ಸರ್ವೇ ಅರ್ಪಿತಾಃ. ಸರ್ವೇ ದೇವಾಃ ತಂ ಅರ್ಪಿತಾಃ, ಇಂದ್ರ, ವರುಣ, ಅಗ್ನಿ, ವಾಯು, ಸರ್ವೇ ದೇವಾಃ ತಂ ಅರ್ಪಿತ, ಯಾರಿಗೆ? ಆ ಆತ್ಮನಿಗೆ ಅರ್ಪಿತವಾಗಿವೆ. ಹೀಗೆ ಪೂರಾ ಗಾಲಿ, ಆ ಗಾಲಿಯ ಹಲ್ಲು ಮತ್ತು ಆ ಗುಂಬ ಎಲ್ಲವೂ ಕೂಡ ಆ ಸಲಾಕೆಗೆ ಹೇಗೆ ಅರ್ಪಿತವಾಗಿವೆಯೋ. ಪೂರಾ ಗಾಲಿ, ಅಲ್ಲಿರುವಂಥ ಹಲ್ಲುಗಳು ಚಕ್ರದ ಹಲ್ಲು, ಅಲ್ಲಿರುವಂಥ ಗುಂಬ, ಆ ಮಧ್ಯದಲ್ಲಿರ್ತದೆ ಗುಂಬ, ಇವಷ್ಟು ಯಾರಿಗೆ ಅರ್ಪಿತವಾಗಿವೆ ಅಂತಂದರೆ, ಒಂದು ಮಧ್ಯದ ಒಂದು ಸಲಾಕೆ ಇದೆ, ಅದಿಲ್ಲ ಅಂದರೆ ಕಳಚೋಗ್ಬಿಡ್ತಾವಲ್ಲ. ಸೂತ್ರೇ ಮಣಿಗಣ ಇವ ಭಗವದ್ಗೀತೆಯಲ್ಲಿ ಈಶ್ವರ ಈ ಒಂದು ಸೂತ್ರ, ಎಲ್ಲ ದೇವತೆಗಳು ಆ ಸೂತ್ರವನ್ನು ಆಶ್ರಯಿಸ್ಕೊಂಡಿವೆ. ಆ ಸೂತ್ರವನ್ನು ಆಶ್ರಯಿಸಿಕೊಂಡೇ ಸೂರ್ಯೋದಯ, ಸೂರ್ಯಾಸ್ತ ಎಟ್ಸೆಟ್ರಾ ಎಟ್ಸೆಟ್ರಾ. ತಮ್ ದೇವಾಃ ಸರ್ವೇ ಅರ್ಪಿತಾಃ ತದುನಾತ್ತೇತಿ ಕಶ್ಚನ. ಅದನ್ನು ದಾಟಿ ಯಾರೂ ಹೋಗಲಿಕ್ಕೆ ಆಗೋದಿಲ್ಲ. ಅಂತ ಯಾವುದಿದೆಯೋ ಏತದ್ವೈ ತತ್, ಅದನ್ನೇ ಆತ್ಮ ಎಂದು ಕರೆಯಲಾಗುತ್ತದೆ. ಯಾವ ಆತ್ಮಜ್ಞಾನ ಬೇಕು ಅಂತ ನೀ ಬಯಸಿ ಬಂದೀಯೋ ಆ ಆತ್ಮ ಬೇರೆ ಯಾವುದೂ ಅಲ್ಲ. ಆತ್ಮನ ಇರುವಿಕೆಯಲ್ಲಿಯೇ ಸೂರ್ಯೋದಯ, ಸೂರ್ಯ ಅಸ್ತಗಳು ನಡೀತಾವೆ. ಆ ಆತ್ಮನ ಇರುವಿಕೆಯಲ್ಲಿಯೇ ಎಲ್ಲ ದೇವತೆಗಳು ಸಮರ್ಪಿತ ಮಾಡಿಕೊಂಡಿದ್ದಾರೆ. ಅಂತಹ ಯಾವ ಚೇತನ ಇದೆಯೋ ಆ ಚೇತನವೇ ಏತದ್ವೈತತ್ತ. ನೀನು ಕೇಳಿದಂಥ ಆತ್ಮ ಅದೇ ನೋಡಪ್ಪ. ಎಷ್ಟೇ ಅಂದರೂ ಕೂಡ ಇದು ಕೇಳೋದಲ್ವಾ. ಕೆಲವು ಮಂದಿಗೆ ಇದು ತಿಳಿಯೋದು, ಕೇಳೋದು, ತಿಳಿಯೋದು, ತಿಳಿಯೋದು, ಕೇಳೋದು, ಕೇಳೋದು, ತಿಳಿಯೋದು. ಎಲ್ಲೋ ಕಶ್ಚಿದ್ದೀರ ಯತತಿ ಸಿದ್ಧಯೇ ಸಹಸ್ರೇಶು ಮನುಷ್ಯಾಣಾಂ ಕಶ್ಚಿತ್. ಅವ್ರಿಗೆ ಮಾತ್ರ ಇದು ಇಳಿತದೆ, ಉಳಿತದೆ. ಏನಂತ ಉಳಿತದ? ಏತದ್ವೈ ತತ್, ಅದೇ ನಾನು ಎಂದು ಉಳಿತದೆ. ಯಾವುದನ್ನು ನಾನು ಹುಡುಕುತ್ತಾ ಇದ್ದೆ, ಯಾವುದನ್ನು ನಾನು ಚಿಂತಿಸ್ತಾ ಇದ್ದೆ, ಯಾವುದನ್ನು ನಾನು ಚಿಂತನೆ ಮಾಡ್ತಾ ಇದ್ದೆ, ಯಾವುದರಿಂದಾಗಿ ಜಗತ್ತಿದೆ ಅಂತ ಅಂದ್ಕೊಂಡಿದ್ದೆ, ಯಾವುದರಿಂದಾಗಿ ಸೂರ್ಯ ಉದಯ, ಸೂರ್ಯ ಅಸ್ತ ಅಂದ್ಕೊಂಡಿದ್ದೆ, ಯಾವುದರಿಂದಾಗಿ ಈ ಎಲ್ಲ ದೇವತೆಗಳು ಇತ್ಯಾದಿಗಳು ಎಲ್ಲ ಆಶ್ರಯಿಸ್ಕೊಂಡವೆ ಅಂದ್ಕೋತಾ ಇದ್ದೆ, ಅದೇ ನಾನು. ಕೋ ಏಕ ಧೀರ ಕಶ್ಚಿತ್ ಧೀರ. ಭಾಷ್ಯ 123. ಕಿಂಚ ಯತಶ್ಚ ಯಸ್ಮಾತ್ ಪ್ರಾಣಾತ್ ವಿಧೀತಿ ಉತ್ತಿಷ್ಠತಿ ಸೂರ್ಯ ಅಸ್ತಂ ನಿಮ್ಲೋಚನಂ ತಿರೋಧಾನಂ ಯತ್ರ ಯಸ್ಮಿನ್ನೇವ ಚ ಪ್ರಾಣೇ ಅಹನಿ ಅಹನಿ ಗಚ್ಚತಿ ತಂ ಪ್ರಾಣಂ ಆತ್ಮಾನಂ ದೇವಾಃ ಸರ್ವೇ ಅಗ್ನಿ ಆದಯಃ ಅಧಿದೈವಂ ವಾಗಾದಯಶ್ಚ ಅಧ್ಯಾತ್ಮಂ ಸರ್ವೇ ವಿಶ್ವೇ ಅರಾಯಿವ ರಥನಾಭೂ ಅರ್ಪಿತಾಃ ಸಂಪ್ರವೇಶಿತಾಃ ಸ್ಥಿತಿಕಾಲೇ. ಮರದ ಗುಂಬ, ಮರದ ಹಲ್ಲು, ಮರದ ಗಾಲಿ, ಮರ ಗಾಲಿ ಮುರಿದೋಗ್ಬಿಟ್ರೆ ಮರ ಎಲ್ಲ ಎಲ್ಲೋಗ್ತದೆ? ಮರದ ಗುಂಬ, ಮರದ ಹಲ್ಲು, ಮರದ ಗಾಲಿ, ಗಾಲಿನೇ ಮುರಿದೋಗ್ಬಿಟ್ರೆ ಈ ಹಲ್ಲು ಎಲ್ಲೋಗ್ತವೆ? ಹಲ್ಲು ಹಲ್ಲಾಗಿರೋಂಗಿಲ್ಲ, ಗುಂಬ ಗುಂಬ ಆಗಿರೋಂಗಿಲ್ಲ, ಮತ್ತೆ ಎಲ್ಲೋಗ್ತವೆ? ಮರವನ್ನು ಪ್ರವೇಶ ಮಾಡ್ತವೆ. ಆ ಮರದಿಂದ ಹೊರಗೆ ಬಂದಾಗ ಹಲ್ಲು ಅನಿಸ್ಕೊಂಡಿತ್ತು, ಆ ಮರದಿಂದ ಹೊರಗೆ ಬಂದಾಗ ಗಾಲಿ ಅನಿಸ್ಕೊಂಡಿತ್ತು, ಗುಂಬ ಅನಿಸ್ಕೊಂಡಿತ್ತು. ಅದು ಯಾವಾಗ ನಾಶವಾಗ್ತದೋ ಆವಾಗ ಎಲ್ಲ ಏನಾಗ್ತವೆ? ಮರವನ್ನು ಹೋಗಿ ಸೇರ್ಕೋತವೆ. ವೆರಿ ಸಿಂಪಲ್. ಅದೇ ಪ್ರಕಾರ ಎಲ್ಲವೂ ಆ ಚೈತನ್ಯದಿಂದಲೇ ಉದಯವಾಗ್ತದೆ. ಪ್ರಳಯ ಸ್ಥಿತಿಯಲ್ಲಿ ಎಲ್ಲಿ ಹೋಗ್ತವೆಲ್ಲ? ಆ ಚೈತನ್ಯದಲ್ಲಿ ಹೋಗ. ಯಾಕೆ ನಿಮಗೆ ಅರ್ಥ ಆದಂಗೆ ಕಾಣಂಗಿಲ್ಲ, ಅರ್ಥ ಮಾಡಿಸ್ತೀನಿ. ಎಚ್ಚರ ಆದ ಕೂಡಲೇ ನಮ್ಮೆಲ್ಲ ಪ್ರವೃತ್ತಿಗಳು ಎಚ್ಚರ ಆಗ್ತಾವೋ ಇಲ್ಲೋ? ಎಲ್ಲ ಪ್ರವೃತ್ತಿ, ಸಂಬಂಧಗಳಿಂದ ಆದ ಪ್ರವೃತ್ತಿಗಳು, ಮಿತ್ರಾದಿ ಸಂಪರ್ಕಗಳಿಂದ ಆದ ಪ್ರವೃತ್ತಿಗಳು, ರಾಗದ್ವೇಷಗಳಿಂದ ಪ್ರೇರಿತವಾದಂತಹ ಪ್ರವೃತ್ತಿಗಳು, ಕರ್ಮದಲ್ಲಿ ತೊಡಗಲಿಕ್ಕೆ ಪ್ರೇರೇಪಿಸುವಂತಹ ಪ್ರವೃತ್ತಿಗಳು, ಇವೆಲ್ಲವೂ ಕೂಡ ಎಚ್ಚರ ಆದ ಕೂಡಲೇ ನಮ್ಮ ಜೊತೆನೇ ಹೊರಬಂದ್ಬಿಡ್ತವೆ. ಗಾಢ ನಿದ್ರೆ ಎಲ್ಲಿ ಹೋಗ್ತವೆ? ಅಸ್ತಮಿಯೇತಿ, ಎಲ್ಲಿಂದ ಬಂದಿದ್ವು ಅಲ್ಲೇ ವಾಪಸ್ ಹೋಗ್ತವೆ. ನೋಡಿ ಇಲ್ಲೇನಾಗಿದೆ, ಸೂರ್ಯೋದಯ ಅಂತೀರಾ, ಸೂರ್ಯಾಸ್ತ ಅಂತೀರಾ, ದೇವತೆಗಳು ಅಂತೀರಾ, ಆ ಚೈತನ್ಯ ಸಾಗರದಿಂದಲೇ ಅಲೆಗಳು ಹುಟ್ಟಿದಂತೆ, ತೆರೆಗಳು ಹುಟ್ಟಿದಂತೆ, ಗುಳ್ಳೆಗಳು ಹುಟ್ಟಿದಂತೆ, ಆ ಚೈತನ್ಯ ಸಾಗರದಿಂದಲೇ ಹುಟ್ಟುತ್ತವೆ. ಆ ಚೈತನ್ಯ ಸಾಗರವನ್ನು ಆಶ್ರಯಿಸಿಕೊಂಡು ತೇಲ್ತಾವೆ ಅಂತೀವಿ, ಬರ್ತಾ ಇದೆ ಅಂತೀವಿ, ಏನಂತೀವಿ, ಎಷ್ಟು ಜೋರು ಬರ್ತಾ ಇದೆ ನೋಡು ಅಂತ ತೆರೆ ಅಂತ ಹೇಳ್ತೀವಿ. ಏ ಈ ತೆರೆ ಎಷ್ಟು ಎತ್ತರ ಇದೆ ಅಂತೀವಿ. ಆಮೇಲೆ ಹೇಳ್ತೀವಿ ಎಲ್ಲವೂ ಎಲ್ಲಿ ಹೋಗ್ತವೆ? ಅದೇ ಸಮುದ್ರಕ್ಕೆ ಹೋಗಿರ್ತವೆ. ಓಕೆ, ವೆರಿ ಗುಡ್. ಹಂಗಾದ್ರೆ ಬಂದದ್ದು ಇಷ್ಟು ತನಕ ಇದ್ದದ್ದು, ಅಸ್ತ ಆಯಿತು ಅಂದದ್ದು, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು? ನೀರು ಬಿಟ್ಕೊಟ್ಟು ನೋಡಿದರೆ ಅವ್ರಿಗೆ, ನೋಡೋರಿಗೆ ಅದು ಭಾರಿ ಸತ್ಯ. ನೀರು ತಿಳ್ಕೊಂಡವ್ರಿಗೆ ಅವು ಬಂದೇ ಇಲ್ಲ, ಅವು ಹುಟ್ಟೇ ಇಲ್ಲ, ಅವು ತೇಲೇ ಇಲ್ಲ, ಎಲ್ಲಿ ತೇಲೇ ಅದು ನೋಡ್ರಿ, ಅಲ್ಲಿಂದ ಬರಲಿಕ್ಕತ್ತದೆ ಹುಚ್ಚ. ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಅದನ್ನು ಬೇಕಾದ್ರೆ ತೆಗೆದು ಇಟ್ಕೋಬೋದೇ ಇಲ್ಲ, ಅದಕ್ಕೆ ಬರಲಿಕ್ಕತ್ತದೆ, ಅದನ್ನು ತೆಗೆದು ಇಟ್ಕೋದ ಸ್ವಲ್ಪ. ಏ ಹಂಗೆ ಬರೋದಿಲ್ಲ, ಯಾಕೆ ಬರೋದಿಲ್ಲಪ್ಪ? ಅದು ಅಲ್ಲೇ ಹೋಗ್ಬಿಡ್ತದೆ. ಅಲ್ಲೇ ಯಾಕೆ ಹೋಗ್ಬೇಕದು? ಅಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗ್ಬೇಕು. ಹಂಗಾದ್ರೆ ಬಂದದ ಸತ್ಯ ಇದಲ್ಲ, ಇಲ್ಲ ಬಂದ ಸತ್ಯ ಅಂದರೆ ತೆಗೆದು ಇಟ್ಕೋಬೋದಾಗಿತ್ತು. ನಮ್ಮ ಊರಾಗ ಒಂದಲೆ, ನಿಮ್ಮ ಊರಾಗ ಒಂದಲೆ, ನೋಡಿ ಬರಗಾಲ ಇರೋದಿಲ್ಲ, ಹಾಗೆ ಮಾಡಿ ಬರಂಗಿಲ್ಲ. ಯಾಕಂದ್ರೆ ಎರಡಿತ್ತವ್ರು ಮಾಡಲಿ ಬರ್ತದ? ನೀರೊಂದು ತೆರೆ ಒಂದು ಅಂತ ಎರಡವ ಏನು? ಇಲ್ಲಿ ಮೊಬೈಲ್ ಅದ ಒಂದು, ಇಲ್ಲಿ ಮಡಿಕೆದ ಒಂದು, ಇವು ಎರಡವ. ಇದನ್ನ ಹುಬ್ಬಳ್ಳಿ ತೊಗೊಂಡು ಹೋಗಿಡ್ರಿ, ಇದನ್ನ ಬೆಂಗಳೂರು ತೊಗೊಂಡು ಹೋಗ್ರಿ, ಮಾಡಿ ಬರ್ತದ ಇಲ್ಲ ಬರ್ತದಲ್ಲ. ಹಂಗೆ ನೀರೊಂದು ತೆರೆ ಒಂದು ಅಂತ ಎರಡವ ಏನು? ಒಂದು ಹಾಗೆ ಈಶ್ವರ ಒಂದು ಜಗತ್ತೊಂದು ಅಂತ ಎರಡು ಇಲ್ಲ. ಈಶ್ವರ ಒಂದು ಜಗತ್ತೊಂದು ಎರಡು ಇದ್ದಿತ್ತಾದರೆ ಆ ಜಗತ್ತನ್ನು ರಿಪೇರಿ ಮಾಡಲಿಕ್ಕೆ ಬರ್ತದೆ, ಆಪರೇಷನ್ ಮಾಡಲಿಕ್ಕೆ ಬರ್ತದೆ, ಅದು ಕ್ಯಾರೆಕ್ಟರ್ ಬದಲಾವಣೆ ಮಾಡಲಿಕ್ಕೆ ಬರ್ತದೆ, ಇನ್ನೂ ಏನೆಲ್ಲ ಮಾಡಲಿಕ್ಕೆ ಬರ್ತದೆ. ಮಿದುಳ ತೆಗೆದು ಮಿದುಳ ಹಾಕ್ಲಿಕ್ಕೆ ಹೊಂಟೇವು ನಾವು, ರುಂಡ ತೆಗೆದು ಬೇರೆ ರುಂಡ ಹಚ್ಚಲಿಕ್ಕೆ ಹೊಂಟೇವು ನಾವು. ಈ ಜಗತ್ತನ್ನು ಆಪರೇಷನ್ ಮಾಡಲಿಕ್ಕೆ ಬರೋಂಗಿಲ್ಲ, ಆದ್ರೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಹೇಳ, ಅವು ಎರಡಿಲ್ಲ ಒಂದ. ಸೊ ಹೀಗೆ ಈ ಒಂದು ವಿಶಾಲವಾದಂಥ ವಿಶ್ವವ್ಯಾಪಕವಾದಂಥ ಈ ಜಗತ್ತೇನಿದೆಯೋ, ಈ ಜಗತ್ತಿನ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾಕೆ ಅಂತ ಕೇಳಿದ್ದಾದರೆ, ಪ್ರಾಣಾತ ಸೂರ್ಯ ಉದೇತಿ. ನಾವು ಸಮುದ್ರದ ಉದಾಹರಣೆ ಹೇಗೆ ಕೊಟ್ಟಿವೋ ಹಾಗೆ ಇಲ್ಲಿ ಪ್ರಾಣ, ಸಮುದ್ರ ಉದಾಹರಣೆಯಲ್ಲಿ ನೀರು ಅಂದ್ವಿ ನಾವು. ಯಾಕೆ ಸಮುದ್ರದಲ್ಲಿ ನೀರು ಅನ್ನೋ ಉದಾಹರಣೆ, ಇಲ್ಲಿ ಪ್ರಾಣ. ಈ ಪ್ರಾಣದಿಂದಲೇ ಸೂರ್ಯ, ಈ ಪ್ರಾಣದಲ್ಲಿಯೇ ಸೂರ್ಯ ಮರಳಿ, ಈ ಪ್ರಾಣದಲ್ಲಿಯೇ ಸೂರ್ಯನ ಅಸ್ತ. ಪ್ರಾಣಾತ್ ಉದೇತಿ ಉತ್ತಿಷ್ಠತಿ ಸೂರ್ಯ. ಮತ್ತೇನಾಗ್ತಾನೆ, ಅಂತಂ ನಿಮ್ಲೋಚನಂ ತಿರೋಧಾನಂ, ಮುಳುಗ್ತಾನೆ. ಯತ್ರ ಯಸ್ಮಿನ್ನೇವ ಚ ಪ್ರಾಣೇ ಅಹನಿ ಅಹನಿ ಗಚ್ಚತಿ. ಹಾಗೆ ಪ್ರತಿ ಹಗಲಲ್ಲಿಯೂ ಕೂಡ ಸೂರ್ಯನು ಉದಯಿಸ್ತಾನೆ ಮತ್ತು ಚಲಿಸ್ತಾನೆ. ಅಹನಿ ಅಹನಿ ಗಚ್ಚತಿ, ಹಗಲಿನಲ್ಲಿ ಉದಯ ಆಗಿ ಅವನು ಚಲಿಸ್ತಾನೆ. ಓಕೆ, ಯಾರು ಪ್ರಾಣಂ ಆತ್ಮಾನಂ ದೇವಾಹ ಸರ್ವೇ, ಅಂತಹ ಆ ಪ್ರಾಣನಲ್ಲಿ ಸರ್ವೇ ದೇವಾಹ, ಯಾರ್ಯಾರು ಸರ್ವೇ ದೇವಾಹ, ಅಗ್ನಿ ಆದಯ, ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ. ವೈದಿಕ ಕಾಲದಲ್ಲಿ ನಾವು ಯಾವ ಇವತ್ತಿನ ಕಾಲದಲ್ಲಿ ನಾವು ದೇವತೆಗಳ ಆರಾಧನೆಯಲ್ಲಿ ತೊಡಗ್ತೀವಿ, ಈ ದೇವತಾ ಆರಾಧನೆ ವೈದಿಕ ಕಾಲದಲ್ಲಿ ಇದ್ದಿದ್ದಿಲ್ಲ. ವೈದಿಕ ಕಾಲದಲ್ಲಿ ಆಕಾಶವನ್ನು ಆರಾಧಿಸ್ತಾ ಇದ್ದರು, ವಾಯು ಅಗ್ನಿ ನೀರು ಪೃಥ್ವಿ ಇವುಗಳನ್ನು ಆರಾಧಿಸ್ತಾ ಇದ್ದರು, ವೃಕ್ಷ ಹಣ್ಣು ನದಿ ಪರ್ವತಗಳನ್ನು ಆರಾಧಿಸ್ತಾ ಇದ್ದರು. ಅದಕ್ಕೆ ತಕ್ಕಂತೆ ಪುರಾಣಗಳು ಕೂಡ ಲಭ್ಯ ಇವೆ, ಆ ಪುರಾಣಗಳು ತೋರಿಸ್ತವೆ. ಪರ್ವತಗಳಿಗೆ ರೆಕ್ಕೆಗಳಿರ್ತಿದ್ವು, ಆ ರೆಕ್ಕೆಗಳಿಂದಾಗಿ ಆ ಪರ್ವತಗಳು ಒಂದೊಂದು ಭಾಗದಿಂದ ಚಲಿಸಿ ಒಂದೊಂದು ಭಾಗಕ್ಕೆ ಹೋಗಿರ್ತಿದ್ವು, ದೇವತಾ ಪ್ರಾರ್ಥನೆಗಳಿಗೆ ತಕ್ಕಂತೆ ಬದಲಾಗ್ತಿದ್ವು. ಎಲ್ಲಿ ಎಲ್ಲಿ ಕೇಳಿರಿ ಹೇಳಿ, ನೀವೆಲ್ಲ ಕೇಳಿದ್ರೆ ಇದನ್ನು ನೆನಪಿಸ್ಕೊಂಡು ಹೇಳಿ. ಅದು ಯಾವುದಮ್ಮ, ವರದಾ ನದಿ ಹುಟ್ಕೊಂಡಿದೆಯಲ್ಲ, ವರ್ಧಾ ಮೂಲ, ಅಲ್ಲೊಂದು ಗಾಯತ್ರಿ ಇದೆ, ಆ ಗಾಯತ್ರಿ ಪಾದದಡಿಯಲ್ಲಿ ಒಂದು ತೀರ್ಥ ಉದ್ಭವ ಆಗ್ತದೆ, ಅದೇ ತೀರ್ಥವೇ ವರ್ಧಾ ನದಿಯಾಗಿ ಬಂದದ್ದು. ಹೌದಾ, ಅಲ್ಲಿ ಆ ವರದಳ್ಳಿಯಲ್ಲಿ ಆ ದೇವಸ್ಥಾನದ ಪುರಾಣದಲ್ಲಿ ಬಂದಿದೆ, ಆ ಪರ್ವತಗಳು ಈ ತಾಯಿಯ ಸೇವೆಗಾಗಿ ಎಲ್ಲೋ ಇದ್ದ ಪರ್ವತಗಳು ಹಾರಿ ಇಲ್ಲಿ ಬಂದು ಕೂತ್ಕೊಂಡಂತ ಪುರಾಣದಲ್ಲಿ ಇದ್ದದ್ದನ್ನು ಹೇಳಿ ನಾನು ಕೇಳಿದೆ. ಇದಕ್ಕೆ ಪುಷ್ಟಿಯಾಗಿ ಏನು ಅಂತಂದರೆ, ಆ ವೈದಿಕ ಕಾಲದ ಆ ಯುಗದಲ್ಲಿ ಅವರು ಆರಾಧಿಸುವ ದೇವತೆಗಳು ಈ ವಿಗ್ರಹಾದಿಗಳಲ್ಲ, ಅವರು ಆರಾಧಿಸುವ ದೇವತೆಗಳು. ಅದಕ್ಕೆ ಇಲ್ಲಿ ಹೇಳ್ತಾರೆ ಸರ್ವೇ ದೇವಾಹ ಅಂದರೆ ಏನಿದೆ ಅರ್ಥ, ಅಗ್ನಿಯಾದಯ. ಏನೋ ಹೇಳಿಕತ್ತಿಲ್ಲ, ಅಲ್ಲಿದ್ದದ್ದನ್ನು ಹೇಳಿಕತ್ತೀನಿ, ನೀವು ಏನೇನೋ ಕೇಳಿಸ್ಕೊಂಡ್ರೆ ನಾನೇನು ಮಾಡಲಿ. ಅಗ್ನಿಯಾದಯ, ಯಾವ ಅಗ್ನಿಯಾದಯ, ಆದಿದೈವಂ ಮತ್ತು ಅಧಿದೈವಂ. ಅಧಿದೈವ ಅಂದರೆ ಯಾರು? ವಾಗಾದಯಶ್ಚ ಅಧ್ಯಾತ್ಮಂ ಸರ್ವೇ ವಿಶ್ವೇ ಪೂರ ಅಧಿದೈವಂ ಅಧ್ಯಾತ್ಮಂ ಮತ್ತು ಇವೆಲ್ಲವೂ ಕೂಡ ಅಧಿಭೌತಿಕಂ. ಅಧಿಭೌತಿಕ ಅಂದರೆ ಈ ಜಗತ್ತು ವಿಶ್ವ ಇದೆಲ್ಲವೂ ಕೂಡ ರಥನಾಭವು ಅರ್ಪಿತಾ ಇವ. ರಥದ ಆ ಗಾಲಿ, ರಥದ ಆ ಗಾಲಿ, ಗಾಲಿಯ ಹಲ್ಲು, ಆ ಮಧ್ಯದಲ್ಲಿ ಗುಂಬ, ಇವೆಲ್ಲವೂ ಹೇಗೆ ಅರ್ಪಿತವಾಗಿವೆಯೋ ಯಾವುದಕ್ಕೆ? ಆ ಒಳಗಿರುವ ಸಲಾಕೆ. ಏನ ಇನ್ನೊಂದು ಶಬ್ದ ಇದೆ ಅದಕ್ಕೆ, ಆಯ್ತು. ಗುಂಬದ ಗುಂಬದ ಗುಂಬದ ಮಧ್ಯವಾಗಿ ಹಿಂಗೆ ಅಡ್ಡ ಸಲಾಕೆ ಬರ್ತದೆ. ಹಾರಿ ಹಾರಿ ಹಾರಿ, ಹಾಂ ಹಾರಿ ಹಾರಿ. ಇಲ್ಲೊಂದು ಗುಂಬ, ಇಲ್ಲೊಂದು ಗುಂಬ. ಆ ಗುಂಬನ ಜೋಡಿಸೋದು ಯಾವುದದು? ಸಲಾಕೆ. ಆ ಸಲಾಕೆ ಕಳಚೋತಂದ್ರೆ ಗಾಲಿಗಳು ಬಿದ್ದು ಬಿಡ್ತಾವೆ, ಮುರಿದೋಗೆಲ್ಲ. ಹಾಂ ಎಕ್ಸಾಕ್ಟ್ಲಿ. ಎಲ್ಲ ದೇವತೆಗಳು ಆದಿದೈವಿಕ ಆಧ್ಯಾತ್ಮಿಕ ಆದಿಭೌತಿಕ ಎಲ್ಲ ಈ ವಿಶ್ವ ಅನ್ನುವಂಥದ್ದೇನಿದೆಯೋ ಇದು ಎಲ್ಲಿಗೆ ಅರ್ಪಿತವಾಗಿದೆ? ಆ ಆತ್ಮನಲ್ಲಿಯೇ ಅರ್ಪಿತವಾಗಿ ರಥನಾಭವು ಅರ್ಪಿತಾಹ ಸಂಪ್ರವೇಶಿತಾಹ. ನಮಗೆ ಗೊತ್ತಾಗ್ತದೆ ಅವು ಅಲ್ಲಿಂದ ಬಂದಾವೆ, ಅಲ್ಲಿಂದಾಗೆ ಇದ್ದಾವೆ, ಅಲ್ಲಿಗೆ ಮರಳಿ ಹೋಗ್ತಾವೆ. ಸಹ ಅಪಿ ಬ್ರಹ್ಮೈವ. ಮತ್ತು ಹೀಗೆ ಬಂದದ್ದು ಇದ್ದದ್ದು ಹೋದದ್ದು ಅದು ಕೂಡ ಬ್ರಹ್ಮವೇ. ಸಹ ಅಪಿ ಬ್ರಹ್ಮೈವ ತತ್ ಏತತ್ ಸರ್ವಾತ್ಮಕಂ ಬ್ರಹ್ಮ ಊ ನಾತ್ಯೇತಿ ನಾತೀತಿ ನಾತೀತ್ಯ ತದಾತ್ಮಕತಾಂ ತದನ್ಯತ್ವಂ ಗಚ್ಚತಿ ಕಶ್ಚನ ಕಶ್ಚಿದಪಿ ಏತೈತ್ವೈತತ್. ಅಂತಹ ಆ ಬ್ರಹ್ಮ ಯಾವ ಬ್ರಹ್ಮನನ್ನು ಸ್ಥಿತಿ ಕಾಲದಲ್ಲಿ ಎಲ್ಲ ಜಗತ್ತು ಸೃಷ್ಟಿ ಅನ್ನುವಂಥದ್ದು ಒಳಗೆ ಪ್ರವೇಶವಾಗ್ತದೋ ಆ ಬ್ರಹ್ಮ ಏನದು? ಅದು ಸರ್ವಾತ್ಮಕಂ ಬ್ರಹ್ಮ. ಎಲ್ಲೆಲ್ಲಿಯೂ ವ್ಯಾಪ್ತವಾದಂಥ ಸತ್ಯ ಬ್ರಹ್ಮ ಅಂದುಕೊಳ್ಳೇ ಮನುಷ್ಯರ ಕಣ್ಣಂಗೆ ಕಾಣಿಸ್ತಾನೆ ಬ್ರಹ್ಮ ಅಂದುಕೊಳ್ಳೇ. ಇಂಥವ ಬರ್ತಾವ ನಮ್ಮ ಮನೆಯಾಗ ನಮ್ಮ ಮನಸ್ಸಿನಾಗ ಫೀಲಿಂಗು. ಅವನೇ ಆ ಬ್ರಹ್ಮ ಅಂತ ಬೇರೆ ಒಂದು ಶಬ್ದ ಅಲ್ಲಿ ಪ್ರಯೋಗ ಮಾಡಿರ್ತೀವಿ ನೋಡು. ಹಿಂಗಾಗಿ ಬ್ರಹ್ಮ ಅಂದುಕೊಳ್ಳೆ ಏನದು? ಬ್ರಹ್ಮ ಅದ್ರ ಜೊತೆ ಒಂದು ಶಬ್ದ ಇನ್ನೊಂದು ಪ್ರಯೋಗ ಮಾಡಿಬಿಡೋಣ. ಅಂತಿಮ ಸತ್ಯ. ಈಗೇನಂತೀರಿ? ಮನುಷ್ಯನೋ ಪ್ರಾಣಿಯೋ? ಅಲ್ಲಲ್ಲೇ ಟೀಚಿಂಗ್ನೊಳಗೆ ಅಲ್ಲಲ್ಲೇ ಕ್ಲಾರಿಫೈ ಮಾಡಲಿಕ್ಕೆ ಅಲ್ಲಲ್ಲೇ ಅತಿ ಸರಳ ಪದ್ಧತಿಗಳಿವೆ. ಅಲ್ಲಲ್ಲೇ ಕ್ಲಾರಿಫೈ ಮಾಡಿಬಿಡ್ಬೇಕು. ಬ್ರಹ್ಮನು ಬರ್ತಾನೆ, ಬ್ರಹ್ಮನು ಕಾಣಿಸ್ತಾನೆ, ಬ್ರಹ್ಮನ ಸಾಕ್ಷಾತ್ಕಾರ ಆಗ್ತದೆ ಅಂತ ಒಂದು ವಾರ 10 ದಿವಸ ಅದನ್ನು ಉಪಯೋಗ ಮಾಡಿ ಆಮೇಲೆ ನೀವೇನಾದ್ರು ಕ್ಲಾರಿಫೈ ಮಾಡಲಿಕ್ಕೆ ಹೋದರೆ ಅದು ಗಟ್ಟಿ ಕೂತ್ಕೊಂಡ್ಬಿಟ್ಟಿರ್ತದೆ. ಆವಾಗ ಹಂಗಂದ್ರು ಇವಾಗ ಹಿಂಗೆ ಅಂತಾರೆ. ಸತ್ಯ ಯಾವುದು? ಶಾಶ್ವತವಾದ ತತ್ವ. ಮೂರು ಕಾಲದಲ್ಲಿ ಬದಲಾಗದೇ ಇರುವ ತತ್ವ. ತ್ರಿಕಾಲ ಅಬಾಧಿತಂ ಯದ ತತ್ ಸತ್ಯಂ. ಮೂರು ಕಾಲದಲ್ಲಿ ಬದಲಾಗದೆ ವಿಕಾರಗೊಳ್ಳದೆ ಯಾವುದು ಇರುತ್ತದೆಯೋ ಅದು ಸತ್ಯಂ. ಆ ಸತ್ಯ ಅನ್ನುವಂಥದ್ದೇನಿದೆಯೋ ಅದು ಸರ್ವಾತ್ಮಕಂ. ಅದು ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ. ಹೌದೋ? ತದ್ ಏತತ್ ಸರ್ವಾತ್ಮಕಂ ಬ್ರಹ್ಮ ನಾತ್ಯೇತಿ. ಇದನ್ನು ಯಾರೂ ದಾಟಲಿಕ್ಕೆ ಸಾಧ್ಯವಿಲ್ಲ. ಯಾರು ಅಂದ್ರೆ ಹೇಳ್ರಿ, ಯಾರು ಅಂದ್ರೆ ಯಾರು? ಹಾ, ತೆರೆಯು ನೀರನ್ನು ದಾಟಲಾದೀತೆ, ಆಭರಣವು ಚಿನ್ನವನ್ನು ದಾಟಲಾದೀತೆ, ಪ್ರಯತ್ನ ಮಾಡಿ ನೋಡೋಣ ಅಂತ. ಯಾವುದಾದ್ರೂ ಚೈನೋ ಯಾವುದಾದ್ರೂ ಬಳೆನೋ ಚೇತನ ಅಂತ ಹೆಂಗು ಸ್ವಾಮಿ ಹೇಳ್ಯಾರ, ನಾವೆಲ್ಲ ಜಡ ಅಲ್ಲ, ನಾವೆಲ್ಲ ಚೇತನ. ಹಾಗಾದ್ರೆ ನಾವೀಗ ವಿಚಾರ ಮಾಡೋಣ ಅಂತ. ಏನು ವಿಚಾರ? ನಾವು ಎಲ್ಲಿಂದ ಬಂದೀವೋ ಅದನ್ನು ದಾಟಿಬಿಡೋಣಂತೆ. ಆಗದೇ ಇಲ್ಲ. ಓನ್ಲಿ ಒನ್ ವೇ, ಆ ಚಿನ್ನವೇ ನಾನು. ಓನ್ಲಿ ಒನ್ ವೇ, ಆ ಮಣ್ಣೇ ನಾನು. ಓನ್ಲಿ ಒನ್ ವೇ, ಆ ಬ್ರಹ್ಮನೇ ನಾನು. ದಿಸ್ ದ ಓನ್ಲಿ ವೇ. ಬೇರೆ ನೀ ಯಾವ ರೀತಿಯಲ್ಲೂ ಇದು ಸಾಧ್ಯವಿಲ್ಲ. ನಾತ್ಯೇತಿ ಅಂದ್ರೇನು? ನ ಅತೀತ್ಯ. ಯಾಕೆ? ತದ ಆತ್ಮಕಥಾಂ, ಅದು ನಾನೇ ಆಗಿದ್ದೇನೆ. ತದ ಅನ್ಯತ್ವಂ ಗಚ್ಚತಿ ಕಶ್ಚನ ಕಶ್ಚಿದಪಿ. ಯಾರಿಂದಲೂ ಕೂಡ ಯಾರೂ ಅದನ್ನು ಪಡೆಯಲಾರರು, ಯಾರಿಂದಲೂ ಅದನ್ನು ಪಡೆಯಲು ಸಾಧ್ಯವೂ ಇಲ್ಲ. ಅಂಥ ಯಾವ ಆತ್ಮ ಸತ್ಯ ಇದೆಯೋ ಆ ಸತ್ಯವೇ ನೀನು, ಆ ತತ್ವವೇ ನೀನು, ಆ ಬ್ರಹ್ಮನೇ ನೀನು. ಓ ತತ್ಸತ್.